ಎಚ್ಎಸ್ ಧರ್ಮರಾಜ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಏಲಕ್ಕಿ ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳ ಅಳವಡಿಕೆ ಈ ಕುರಿತು ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಪ್ರಗತಿಪರ ಕೃಷಿಕ ಎಚ್ಎಸ್ ಧರ್ಮರಾಜ್ ಅವರೊಂದಿಗಿನ ಸಂವಾದವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಏಲಕ್ಕಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳ ಅಳವಡಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಏಲಕ್ಕಿ ಬೆಳೆ ಅನ್ನುವಂಥದ್ದು ಈಗ ನಮ್ಮ ಕೃಷಿಕರಲ್ಲಿ ಒಂದು ಹೊಸ ಸಂಚಲನವನ್ನು ಉಂಟು ಮಾಡಿದೆ. ಇವತ್ತು ಹೆಚ್ಚು ಹೆಚ್ಚು ಜನ ಏಲಕ್ಕಿ ಬೆಳೆಯತ್ತ ವಾಲ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಯಾಕೆ ಈ ಬೆಳವಣಿಗೆ ಆಯಿತು ಅಂತ ಪ್ರತ್ಯೇಕವಾಗಿ ಹೇಳ್ತಕ್ಕಂಥ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಯಾವ ಬೆಳೆ ಹೆಚ್ಚು ಹಣವನ್ನು ತಂದುಕೊಡುತ್ತೋ ಅಂತಹ ಹಣದತ್ತ ನಮ್ಮ ಕೃಷಿಕರು ಹೋಗುವಂಥದ್ದನ್ನು ನಾವು ಗಮನಿಸಬಹುದು. ಏಲಕ್ಕಿ ಒಳ್ಳೆ ಧಾರಣೆಯನ್ನು ಕಂಡಂತಹ ಒಂದು ಬೆಳೆ, ಯಾವಾಗಲೂ ಕೂಡ ಸಾಮಾನ್ಯವಾಗಿ 1-1.5 ಸಾವಿರ ರೂಪಾಯಿಗಿಂತನೂ ಹೆಚ್ಚಿಗೆ ಧಾರಣೆ ಪ್ರತಿ ಕೆಜಿಗೆ ಇರುತ್ತೆ. ಈ ನಿಟ್ಟಿನಲ್ಲಿ ಒಂದಷ್ಟು ಹಣ ಸಂಪಾದನೆ ಮಾಡಬಹುದು ಅನ್ನುವಂಥ ಉದ್ದೇಶದಿಂದ ಅನೇಕ ಕೃಷಿಕರು ಇವತ್ತು ಏಲಕ್ಕಿ ಬೆಳೆಯನ್ನು ಮಾಡಲಿಕ್ಕೆ ಹೊರಳ್ತಾ ಇದ್ದಾರೆ. ಏಲಕ್ಕಿ ಬೆಳೆ ಅಂತ ಅಂದಾಕ್ಷಣ ಅದು ಬಹಳ ಸುಲಭದಲ್ಲಿ ಆಗುವಂಥದ್ದು ಅಂತೇನಿಲ್ಲ. ಅದಕ್ಕೂ ಕೂಡ ನಮ್ಮ ಕೃಷಿಕರು ಎಲ್ಲ ಬೆಳೆಗಳಿಗೂ ಹಾಕುವ ಹಾಗೆ ಒಂದಷ್ಟು ಬಂಡವಾಳವನ್ನು ಹಾಕಬೇಕಾಗುತ್ತೆ, ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿಯೇ ಹಾಕಬೇಕಾಗುತ್ತೆ. ಇವತ್ತು ಏಲಕ್ಕಿ ಗಿಡಗಳನ್ನೇ 100 ರೂಪಾಯಿ 150 ರೂಪಾಯಿ ಒಂದೊಂದು ಗಿಡಕ್ಕೆ ಕೊಟ್ಟು ತರ್ತಾ ಇರುವಂಥದ್ದು, ತಂದು ಅದರ ಸಾಗುವಳಿಗೆ ಮುಂದಾಗಿರುವಂಥದ್ದು, ಇಷ್ಟೊಂದು ಬಂಡವಾಳವನ್ನು ಹೂಡುವಂತಹ ಸಂದರ್ಭದಲ್ಲಿ ಒಬ್ಬ ರೈತನ ಅಥವಾ ಕೃಷಿಕನ ಅನುಭವಗಳು ಹೇಗಿದ್ದಾವೆ, ಹೇಗೆ ನಾವು ಬೆಳೆಯಬೇಕು, ಹೇಗೆ ಅದರ ಒಂದು ಕೊಯ್ಲನ್ನು ಮಾಡಬೇಕು, ಅದರಲ್ಲಿ ಏನೆಲ್ಲ ಅನುಕೂಲ ಮತ್ತು ಅನಾನುಕೂಲಗಳು ಇದ್ದಾವೆ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡುವ ಸಲುವಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರು ತಾಲೂಕಿನ ಹೊಂಕರವಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಧರ್ಮರಾಜ್ ಅವರು. ಧರ್ಮರಾಜ್ ಅವರು ದೊಡ್ಡ ಬೆಳೆಗಾರರು, ಅವ್ರಿಗೆ ಕಾಫಿ ಬೆಳೀತಾರೆ ಮತ್ತು ಮೆಣಸು ಬೆಳೀತಾರೆ, ಅದರ ಜೊತೆಗೆ ಇತ್ತೀಚೆಗೆ ಏಲಕ್ಕಿಯನ್ನು ಕೂಡ ಬೆಳೀತಾ ಇರುವಂಥದ್ದು, ದೊಡ್ಡ ಪ್ರದೇಶದಲ್ಲಿಯೇ ಏಲಕ್ಕಿಯನ್ನು ಬೆಳೀತಾ ಇದ್ದಾರೆ. ಏಲಕ್ಕಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅವರು ಬಹಳ ಒಬ್ಬ ಯಶಸ್ವಿ ಕೃಷಿಕ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ 20 ತಿಂಗಳಾಗಿದೆ ಏಲಕ್ಕಿಯನ್ನು ನಾಟಿ ಮಾಡಿ, ಈಗಾಗಲೇ ಅವರು ಮೊದಲ ಫಸಲನ್ನು ಪಡೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೇಗಿದ್ದಾವೆ ಈ ಒಂದು ಅನುಭವಗಳು, ಮತ್ತು ಏಲಕ್ಕಿ ಬೆಳೆಗಾರರು ಸಾಮಾನ್ಯವಾಗಿ ಏನೆಲ್ಲ ತಪ್ಪುಗಳನ್ನು ಮಾಡ್ತಾರೆ, ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಧರ್ಮರಾಜ್ ಅವರಿಗೆ. ಸರ್ ನಮಸ್ತೆ. ಸರ್ ಸರ್ ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ, ಎಷ್ಟು ಪ್ರದೇಶದಲ್ಲಿ ಏನೆಲ್ಲ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಸರ್ ನಾನು ತುಂಬ ವರ್ಷದಿಂದ ಕೃಷಿ ಮಾಡ್ತೀರಿ, ನಾನು ಚಿಕ್ಕ ಪ್ರಾಯದಿಂದನೂ ಕೃಷಿ ಮಾಡ್ತಾ ಇದ್ದೀನಿ. ಏಲಕ್ಕಿ ಕೃಷಿ ಮೊದಲು 10 ವರ್ಷದಿಂದ ಒಂದು ಸರಿ ಮಾಡಿದ್ವಿ. ನಮ್ಮದು ಮೂಲ ಕೃಷಿ ಕುಟುಂಬ, ನಮ್ಮದು ಮೂಲ ಕೃಷಿ ಕುಟುಂಬನೇ ಆಗಿರೋದನ್ನು ನಮ್ಮ ತಾತ ನಮ್ಮ ತಂದೆಯವರು ಎಲ್ಲರೂ ಕೃಷಿ ಮಾಡಿಕೊಂಡೇ ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮೊದಲು ಭತ್ತ ಬೆಳೀತಾ ಇದ್ರು, ಆಮೇಲೆ ಕಾಫಿ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಕಾಳುಮೆಣಸು, ಆಮೇಲೆ ಅಡಿಕೆ, ಇವೆಲ್ಲ ಮಲೆನಾಡು ಪ್ರದೇಶದಲ್ಲಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಬೆಳೆಯುವಂಥ ಕ್ರಾಪ್ಗಳು. ಹಾಗಾಗಿ ಅದನ್ನೇ ಅಳವಡಿಸ್ಕೊಂಡು ಮತ್ತು ಭಾಳ ಹಿಂದೆ ನಾವು ಏಲಕ್ಕಿನೂ ಬೆಳೆದಿದ್ವಿ, ಅಂಥ ಯಶಸ್ವಿ ಆಗಿರಲಿಲ್ಲ. ಒಂದು 10-12 ವರ್ಷದಿಂದ ತಕ್ಕ ಮಟ್ಟಿಗೆ ಪ್ರಾಫಿಟ್ ಆಗಿತ್ತು, ಆದರೂ ತುಂಬ ನಮಗೆ ತೃಪ್ತಿ ಕೊಡೋಷ್ಟು ಬೆಳೆ ಬಂದಿರಲಿಲ್ಲ. ಅದೇನು ಕಾರಣ ಅಂತಂದರೆ, ನಾವು ಸರಿಯಾದ ಕೃಷಿ ಪದ್ಧತಿನ ನಾವು ಅಳವಡಿಸ್ಕೊಂಡಿರಲಿಲ್ಲ, ಕೆಲವನ್ನ ನಾವು ಬಿಟ್ಟಿದ್ವಿ. ಈ ಸರಿ ಮತ್ತೆ ನಾನು ಏಲಕ್ಕಿ ಹಾಕಬೇಕು ಅಂತೇಳಿ, ಈ ಸರಿ ಅಂತಲ್ಲ, ನಾವೊಂದು ಅದಾದಮೇಲೆ ನಾವು ಉತ್ತಮ ಗುಣಮಟ್ಟದ ಒಂದು ಏಲಕ್ಕಿನ ಮಾಡಬೇಕು ಅಂತೇಳಿ ಒಂದು ನನ್ನ ಮನಸ್ಸಲ್ಲಿತ್ತು ಅವಾಗಿಂದನು. ಕಾಫಿನ ನಾನು ನನ್ನ ಮನಸ್ಸಿಗೆ ತೃಪ್ತಿ ಆಗೋ ಥರ ಪ್ರೊಡಕ್ಷನ್ ಬಂತು, ಅಷ್ಟು ಒಳ್ಳೆ ಕ್ರಾಪ್ ಅಂತ ತೆಗೆದೆ. ಮೆಣಸಲ್ಲೂ ಒಳ್ಳೆ ಬೆಳೆ ತೆಗೆದೆ, ಶುಂಠಿನಲ್ಲೂ ಒಳ್ಳೆ ಬೆಳೆ ತೆಗೆದೆ, ಮತ್ತು ಅಡಿಕೆನಲ್ಲೂ ನಾನು ಯಶಸ್ವಿ ಆದೆ. ನನಗೆ ಈ ಏಲಕ್ಕಿ ಒಂದು ಯಶಸ್ವಿಯಾಗಿ ನಾನು ಬೆಳೆ ಬೆಳಿಬೇಕು ಅನ್ನೋದು ನನಗೆ ತುಂಬ ವರ್ಷದಿಂದ ಒಂದು ಮನಸ್ಸಲ್ಲಿ ಇದ್ದಿದ್ದರಿಂದ ಅದನ್ನು ಹಾಕಬೇಕು ಅಂತ ಅಂದರೆ ನಾನೊಂದು ಮನಸ್ಸು ಮಾಡಿದೆ ಏಲಕ್ಕಿ ಹಾಕಬೇಕಂತೇಳಿ. ನಾನು ಯಾವುದೇ ಬೆಳೆ ಹಾಕುವಾಗ ಅದ್ರ ಮೊದಲು ನಾನು ಸಂಪೂರ್ಣ ಅದರ ಬೆಳೆ ಬಗ್ಗೆ ಸ್ಟಡಿ ಮಾಡ್ತೀನಿ, ಯಾರು ಬೆಳೆ ಬೆಳೆದಿರ್ತಾರೆ ಅವ್ರ ಜೊತೆ ಡಿಸ್ಕಷನ್ ಮಾಡ್ತೀನಿ, ಅದಕ್ಕೆ ಏನು ತೊಂದರೆಗಳು ಬರುತ್ತೆ, ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳ ಜೊತೆ, ಇಲಾಖೆಯವ್ರ ಜೊತೆ, ಸ್ಪೈಸಸ್ ಬೋರ್ಡ್ ಇರ್ಬೋದು, ಇವ್ರುಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ ಫಸ್ಟು ಹಾಕುವಾಗ, ಅದಕ್ಕೆ ಏನೇನು ಸಮಸ್ಯೆಗಳು ಬರುತ್ತೆ, ಏನು ಬೇಕಂತ. ಅದಕ್ಕೆ ನನಗೆ ನಮ್ಮ ವಿಜ್ಞಾನಿಗಳಾದಂಥ ಡಾಕ್ಟರ್ ವೇಣುಗೋಪಾಲ್ ಅವರು ನನಗೆ ಇದ್ರ ಜೊತೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಜೊತೆ ಗೈಡೆನ್ಸ್ ತಗೊಂಡು ನಾನು ಆ ಬೆಳೆಗೆ ಏನೇನು ಡಿಸೀಸ್ ಬರುತ್ತೆ, ಬಂದರೆ ಏನು ಮಾಡಬೇಕು, ಉತ್ತಮ ಬೆಳೆ ತೆಗೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ನಾನು ಏಲಕ್ಕಿ ಬೆಳೆ ಪ್ರಾರಂಭ ಮಾಡಿದ್ದೀನಿ. ಈಗ ನಾನು ನೀವು ಹೋಗಿ ನೋಡ್ಕೊ ಬಂದ್ವಿ, ಈಗ ತುಂಬ ಚೆನ್ನಾಗಿ ಅದ್ಭುತವಾದ ಬೆಳೆ ಬಂದಿದೆ. ಈಗ ಕರೆಕ್ಟಾಗಿ 21ನೇ ತಿಂಗಳಿಗೆ ಬರ್ತಾ ಇದೆ. ಅಲ್ಲಿಗೆ 2 ವರ್ಷದಲ್ಲಿ ನಮಗೆ ಒಳ್ಳೆ ಕ್ರಾಪನ್ನು ನಾವು ನಿರೀಕ್ಷೆ ಮಾಡುವುದು. ಹಾರ್ವೆಸ್ಟ್ ಈಗ ಸ್ಟಾರ್ಟ್ ಆಗಿದೆ. ಸಾಮಾನ್ಯವಾಗಿ ಕೃಷಿಕರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಬೆಳೆಯನ್ನು ಬೆಳೀತಾರೆ, ಅದರಲ್ಲಿ ಯಶಸ್ವಿ ಆಗಲಿಲ್ಲ ಅಂತ ಅಂದರೆ ಮತ್ತೆ ಅದರ ಸಹವಾಸಕ್ಕೆ ಹೋಗೋದಿಲ್ಲ ಅವರು. ನೀವು ಕೂಡ ಏನು ಹೊಸದಾಗಿ ಏಲಕ್ಕಿಯನ್ನು ಬೆಳೀತಾ ಇರೋ ಅಂಥವರೆಲ್ಲ ಭಾಳ ಹಿಂದಿನಿಂದಲೂ ಕೂಡ ಏಲಕ್ಕಿ ಬೆಳೆದವರು, ಅದರಲ್ಲಿ ನೀವು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ತಾವೇ ಒಪ್ಕೊಂಡಿದ್ದೀರಾ. ಆನಂತರ ಮತ್ತೆ ಏಲಕ್ಕಿಯತ್ತ ನಿಮ್ಮ ಮನಸ್ಸು ಹೊರಳಿತು, ಇದಕ್ಕೇನು ಮುಖ್ಯವಾದಂಥ ಕಾರಣ? ಅಂದರೆ ಕೃಷಿ ಅಂದರೆ ನನಗೆ ತುಂಬ ಸಂತೋಷಪಟ್ಟು ಮನಸ್ಸ ಇಚ್ಛೆ ಅದನ್ನು ನಾನು ಕೆಲಸ ಮಾಡಿಸ್ಬೇಕು, ತುಂಬ ಖುಷಿಪಟ್ಟು ಮಾಡ್ತೀನಿ ನಾನು ಕೃಷಿನ. ಕೃಷಿಯನ್ನು ಖುಷಿಯಿಂದನೇ ಮಾಡಬೇಕು ಅಂತ ಹೇಳ್ತಾರೆ, ಅದೇ ಥರ ನಾನು ಅಳವಡಿಸ್ಕೊಂಡು ಖುಷಿಯಿಂದನೇ ನಾನು ಬೆಳೆ ಬೆಳೀತಾ ಇದ್ದೀನಿ. ಹಾಗಾಗಿ ಏನೇನು ತಪ್ಪುಗಳು ಮಾಡಿದ್ದೆ ಫಸ್ಟ್ ಬಂದಾಗ, ಮತ್ತು ಅದು ಚರ್ಚೆ ಮಾಡಿದಾಗ ಅದಕ್ಕೆ ತುಂಬ ಫರ್ಟೈಲ್ ಸಾಯಿಲ್ ಬೇಕು, ಅದಕ್ಕೆ ಅನುಕೂಲಕರವಾದ ಅಂಥ ಒಂದು ಮಣ್ಣು ನೆರಳು ಅದೆಲ್ಲ ತುಂಬ ಚೆನ್ನಾಗಿ ಹೊಂದ ಅಂಥ ಜಾಗದಲ್ಲಿ ನಾವು ಮಾಡಬೇಕು. ನಾನು ಮೊದಲು ಹಾಕಿದ್ದು ಜಾಗನೇ, ನಾನು ಆಯ್ಕೆ ಮಾಡ್ಕೊಂಡು ಜಾಗನೇ ಅಷ್ಟೊಂದು ಸೂಕ್ತವಾಗಿರಲಿಲ್ಲ. ಅಡಿಕೆ ಅಡಿಕೆ ನಾವು ಗದ್ದೆ ಪ್ರದೇಶದಲ್ಲಿ ಬೆಳೆದಿರ್ತೀವಿ, ಅಲ್ಲಿ ಫರ್ಟೈಲ್ ಸಾಯಿಲ್ ಇರೋದಕ್ಕೆ ಕಷ್ಟ. ಅದು ಅಡಿಕೆ ಅಂದರೆ ಮರಳು ಮಿಶ್ರಿತ ಮಣ್ಣು ತುಂಬ ಇರುತ್ತೆ, ಮತ್ತು ತುಂಬ ಶೀತನೂ ಇರುತ್ತೆ, ಮತ್ತು ಅಧಿಕವಾಗಿ ನೆರಳಿರುತ್ತೆ. ಅಡಿಕೆ ಅಂದ್ಕೊಳ್ಳೇ ನೆರಳು ಜಾಸ್ತಿ ನೆರಳು ಇರುತ್ತೆ. ಈ ಥರದ ಸಮಸ್ಯೆಗಳು ಇತ್ತು. ಈ ಸರಿ ಏನು ಮಾಡಿದ್ವಿ, ನಮ್ಮದು ಒಂದು ವೀಕ್ ಆಗಿರೋ ಬ್ಲಾಕ್ ಕಾಫಿ ಇದನ್ನೇ ನಾವು ತೆಗೆದು 7 ಎಕರೆ ಪ್ರದೇಶದಲ್ಲಿ ನಾವು ಏಲಕ್ಕಿನ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ವಿ. ಇಷ್ಟು ದೊಡ್ಡ ಪ್ರದೇಶದಲ್ಲಿ ಬೆಳೆಯೋಕ್ಕೆ ಕಾರಣ ವೇಣುಗೋಪಾಲ್ ಅವರು, ಡಾಕ್ಟ್ರು. ಅವ್ರೇನು ಹೇಳಿದರು ಅಂದರೆ, ಯಾರಿಗೆ ಹೇಳಿದರು, ಅವರು ತುಂಬ ಕಮ್ಮಿ ಪ್ರದೇಶದಲ್ಲಿ ಏಲಕ್ಕಿ ಬೆಳಿಬೇಡಿ. ಯಾಕೆ ಅಂತ ಹೇಳ್ತಾರೆ ಅಂದರೆ, ಅದು ಒಣಗಿಸೋದಕ್ಕೆ ಮತ್ತು ಅದಕ್ಕೆ ಪ್ರಾಣಿಗಳು ಏನು ಈಗ ಮಂಕಿ ಇರ್ಬೋದು, ಬೇರೆ ಬೇರೆ ಕಾಡು ಪ್ರಾಣಿಗಳ ಹಾವಳಿ ಮಾಡೋದಕ್ಕೆ ಎಲ್ಲ ಪ್ರೊಟೆಕ್ಷನ್ ಕೊಡಬೇಕು, ಅಥವಾ ಯಾರನ್ನಾರು ಪಾರ ಬಿಡಬೇಕು ಈ ಮಂಗಗಳು ಬರ್ದಂಗೆ ನೋಡ್ಕೊಳ್ಳೋದಕ್ಕೆ. ಆ ಸ್ವಲ್ಪ ಪ್ರದೇಶದಲ್ಲಿ ಹಾಕಿದಾಗ ನಾವು ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ಮಾಡಿದ್ರೂ ನಮಗೆ ವರ್ಕೌಟ್ ಆಗಲ್ಲ. ಆಮೇಲೆ ಅದ್ರ ಜೊತೆಗೆ ಪ್ರತ್ಯೇಕ ಡ್ರೈಯರ್ ಬೇಕು. ಏಲಕ್ಕಿ ನಮಗೆ ಸೂರ್ಯನ ಇದರಲ್ಲಿ ತಾಪದಲ್ಲಿ ಒಣಗಿಸಿದ್ರೆ ಅಷ್ಟೊಂದು ಕ್ವಾಲಿಟಿ ಬರಲ್ಲ, ಮತ್ತೆ ಒಡೆಯುತ್ತೆ, ಮತ್ತೆ ಅದು ಒಣಗಿಸಿದ 24 ಅವರ್ಸ್ ಒಳಗಡೆ ಅದು ಡ್ರೈ ಆಗಬೇಕು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏಲಕ್ಕಿ ಏನು ಹಾರ್ವೆಸ್ಟ್ ಮಾಡ್ತೀವಿ, 24 ಅವರ್ಸಲ್ಲಿ ಅದು ಡ್ರೈ ಆಗಬೇಕು. ಆ ಡ್ರೈ ಆಗಲಿಲ್ಲ ಅಂತಂದರೆ ಕ್ವಾಲಿಟಿ ಬರಲ್ಲ, ಒಡೆಯುತ್ತೆ, ಕಲರ್ ಸರಿಯಾಗಿ ಬರಲ್ಲ, ಫಂಗಸ್ಗಳು ಬರುತ್ತೆ ಅದ್ರ ಮೇಲೆ. ಮತ್ತು ಇದು ಕೊಯ್ಲು ಬರೋದು ಬೇಸಿಗೆನಲ್ಲ, ನಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆವಾಗ ನಮಗೆ ಮಳೆಗಾಲ, ಅವಾಗೆ ಒಣಗಿಸೋದಕ್ಕೆ ನಮಗೆ ಡ್ರೈಯರ್ದ ಅವಶ್ಯಕತೆ ಇದೆ. ಈ ಸ್ವಲ್ಪ ಪ್ರಮಾಣದಲ್ಲಿ ನಾವು ಮಾಡ್ಕೊಂಡಾಗ ಇವನ್ನೆಲ್ಲ ನಾವು ಮಾಡೋಕ್ಕೆ ಹೋದಾಗ ವರ್ಕೌಟ್ ಆಗಲ್ಲ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಬಂದ್ಬಿಡುತ್ತೆ. ಹಾಗಾಗಿ ನಾವು ಇದ್ರ ಕಡೆ ಗಮನ ಕೊಡಬೇಕು. ಸ್ವಲ್ಪ ಹಾಕಬೇಕಂದ್ರೆ ಮಿನಿಮಮ್ 2 ಎಕರ್ಸ್ 3 ಎಕರ್ಸ್ ಆ ಥರ ಹಾಕೊಳ್ಳೋದು ಒಳ್ಳೆಯದು. ಹಾಗಾಗಿ ನಾವು 7 ಎಕರೆ ಪ್ರದೇಶದಲ್ಲಿ ನಾವು ಹಾಕಿದ್ದೀವಿ. ಈಗ ಮತ್ತು ಖರ್ಚು ಬಗ್ಗೆ ನೀವು ಹೇಳ್ತಾ ಇದ್ರಿ, ತುಂಬ ಖರ್ಚನ್ನು ಕಮ್ಮಿ ಮಾಡೋಕ್ಕೆ ಹೋದರೆ ಕ್ರಾಪು ಕಡಿಮೆ ಆಗುತ್ತೆ. ಯಾವುದೇ ಪದಾರ್ಥಕ್ಕೆ ಅದಕ್ಕೆ ಏನು ಕೊಡಬೇಕು ಅದನ್ನು ನಾವು ಕೊಡಬೇಕು. ಈಗ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇರಿಗೇಷನ್ ಸಿಸ್ಟಮ್ ಇರ್ಬೋದು, ಅದನ್ನೆಲ್ಲ ಕರೆಕ್ಟಾಗಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ಯಾವುದೇ ಕ್ರಾಪ್ನಲ್ಲಿ ನಾವು ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಪೂರ್ವ ತಯಾರಿ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಬೇಕಂತಂದರೆ, ಏಲಕ್ಕಿದು ಮೊದಲಿಗೆ ಗಿಡದ ಆಯ್ಕೆ, ತಳಿ ಆಯ್ಕೆ, ನಾವು ಯಾವ ವೆರೈಟಿ ಹಾಕಬೇಕು ಕಾಡುಮಾಮನ್ನು ಅದು ಫಸ್ಟ್ ನಾವು ಡಿಸೈಡ್ ಮಾಡಬೇಕು. ಯಾವುದೋ ಸಿಗುತ್ತೆ ತೊಗೊಬಂದು ಹಾಕ್ತೀವಿ ಹಂಗಾಗಲ್ಲ, ಅಲ್ಲಿ ಹಲವಾರು ವೆರೈಟಿಗಳಿದೆ. ಉದಾಹರಣೆಗೆ ನೆಲ್ಲಿಯಾಣಿಯ ಗ್ರೀನ್ ಗೋಲ್ಡ್ ಅಂತೇಳಿ ಒಂದು ವೆರೈಟಿ ಇದೆ, ಅದು ಹೈಬ್ರಿಡ್ ವೆರೈಟಿ, ಅದು ದೊಡ್ಡ ಫಸಲು ಕೂಡ ಅಂಥದ್ದು. ಅದಕ್ಕೊಂದಷ್ಟು ಡಿಸೀಸ್ಗಳು ಬರ್ತವೆ, ಸ್ಟೆಮ್ ಬೋರರ್ ಸ್ವಲ್ಪ ಜಾಸ್ತಿ ಅದಕ್ಕೆ. ಮತ್ತು ಅದು ಪ್ಲಸ್ ಪಾಯಿಂಟ್ಗಳು ತುಂಬ ಇದ್ದಾವೆ, ಯಾವ ವೆರೈಟಿ ಹಾಕಿದ್ರೆ ನಮಗೆ ಸೂಕ್ತ ಅನ್ನೋದ್ರ ಬಗ್ಗೆನೂ ನಾನು ಡಾಕ್ಟರ್ ವೇಣುಗೋಪಾಲ್ ಅವ್ರ ಜೊತೆ ನಾವು ಡಿಸ್ಕಷನ್ ಮಾಡಿದಾಗ ಅವರು ಎಲ್ಲವೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಅದರಲ್ಲಿ ನೀವು ಸ್ವಲ್ಪ ಎಲ್ಲ ತಿಳಿದು ಮಾಡೋದಾದರೆ ನೆಲ್ಲಿಯಾಣಿ ಗ್ರೀನ್ ಗೋಲ್ಡು ಒಳ್ಳೆ ಇಳುವರಿ ಬರೋಂಥದ್ದು ಹಾಕಬಹುದು, ಮತ್ತು SKP-14 ಹಾಕಬಹುದು, ಮತ್ತು ಪಾಲಕ್ ಪುಡಿ ಅಂತ ವೆರೈಟಿ ಅದು ಬೇಕಾದ್ರೂ ಹಾಕಬಹುದು. ಅದರದ್ದು ಪ್ಲಸ್ಸು ಮೈನಸ್ ಎಲ್ಲ ನಮಗೆ ಹೇಳಿದ್ರು. ಪ್ರತಿಯೊಂದು ಬೆಳೆನಲ್ಲೂ ಮೈನಸ್ ಪಾಯಿಂಟು ಇದೆ, ತುಂಬ ಪ್ಲಸ್ ಪಾಯಿಂಟ್ಗಳಿದೆ. ಅದು ಹಾಕೊಂಡಾಗ ನಾವೇನು ಮಾಡಿದ್ವಿ, 3 ಕ್ರಾಪು ಹಾಕಿದ್ದೀವಿ ನಾವು. ಅಂದರೆ ದೊಡ್ಡ ಪ್ರಮಾಣದಲ್ಲಿ ನೆಲ್ಲಿಯಾಣಿ ಹಾಕಿದ್ದೀವಿ, ಒಂದು ಸ್ವಲ್ಪ ಪ್ರಮಾಣದಲ್ಲಿ SKP-14 ಹಾಕಿದ್ದೀನಿ, ಒಂದು ಸಣ್ಣ ಪ್ರಮಾಣದಲ್ಲಿ ಪಾಲಕ್ ಪುಡಿ ಇದನ್ನು ಹಾಕಿದ್ದೀನಿ. ಅದನ್ನು ನಾನು ನೋಡ್ತಾ ಇದ್ದಾಗ 3ರಲ್ಲೂ ವಿಶೇಷತೆಗಳಿದ್ದಾವೆ. ಅದಕ್ಕೆ ಏನೇನು ಬೇಕು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅದನ್ನೆಲ್ಲ ನಾವು ಸರಿಯಾಗಿ ಮಾಡ್ಕೊಬಂದಿದ್ದೀವಿ. ಮೊದಲಿಗೆ ಮಣ್ಣನ್ನು ತಯಾರಿ ಮಾಡ್ಕೊಳ್ಳೋದು, ಮಣ್ಣನ್ನು ಹದಗೊಳಿಸಿ, ಮತ್ತು ಅದರದ್ದು ಗುಂಡಿ ಏನಾಗುತ್ತೆ ಚಿಕ್ಕದಾಗಿ ತೋಡಿ ಹಾಕಿದ್ರಾಗಲ್ಲ, ರೂಟ್ಸ್ ಮೇಲೆ ಹೋಗೋದ್ರಿಂದ ಅದಕ್ಕೆ 2x2 2 ಅಗಲ 2 ಉದ್ದ, ಆಳ ಮಾತ್ರ 1.5 ಸಾಕು. ಯಾಕೆ ಆಳ ಕಮ್ಮಿ ಸಾಕು ಅಂದರೆ ಆ ಬೇರು ಮೇಲ್ಗಡೆ ಹೋಗ್ತವೆ, ತುಂಬ ಕೆಳಗಡೆಗೆ ಹೋಗಲ್ಲ ಈ ಕಾಫಿ ಬೇರ್ ಥರ. ಹಾಗಾಗಿ ನಮಗೆ ಅದು ಆಳ ಜಾಸ್ತಿ ಬೇಕಾಗಲ್ಲ. ಅಷ್ಟು ಅಗಲ ಹಾಕಿ ಮತ್ತು ಇದು ಕಾಂಪೋಸ್ಟ್ ಜಾಸ್ತಿ ಇಷ್ಟಪಡುತ್ತೆ ಈ ಗಿಡ. ಕೆಮಿಕಲ್ ಮೆನ್ಯೂರ್ಗಿಂತನೂ ಕಾಂಪೋಸ್ಟನ್ನು ನಾವು ತುಂಬ ಹಾಕಬೇಕಾಗತ್ತೆ. ನಾವು ಆ ಗಿಡ ಹಾಕಕ್ಕೆ 1 ವರ್ಷ ಮೊದಲು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಕಾಂಪೋಸ್ಟನ್ನು ತಯಾರು ಮಾಡಿ ಇಟ್ಕೊಂಡಿದ್ವಿ. ಎಷ್ಟು ಅಂತಂದರೆ ಒಂದೊಂದು ಗುಂಡಿಗೆ ನಾವು ಹಾಕುವಾಗಲೇ 10-10 kg, ಪ್ರತಿ ಗುಂಡಿಗೂ 10-10 kg ಒಂದು ಒಳ್ಳೆ ಉತ್ಕೃಷ್ಟವಾದ ಕ್ವಾಲಿಟಿದು ಕಾಂಪೋಸ್ಟನ್ನು ತಯಾರು ಮಾಡಿಕೊಂಡು ನಮ್ಮ ತೋಟದಲ್ಲೇ ಅದನ್ನು ಹಾಕಿದ್ವಿ. ಹಾಕುವಾಗ ಮತ್ತೆ ತುಂಬ ಆಳವಾಗಿ ನೆಡಬಾರ್ದು, ಮೇಲ್ಭಾಗದಲ್ಲೇ ನೆಡಬೇಕು. ತುಂಬ ಆಳದಲ್ಲಿ ನೆಟ್ಟರೆ ಕೊಳತು ಹೋಗುತ್ತೆ. ಮತ್ತೆ ಆ ಗುಂಡಿ ಆಗಬಾರ್ದು ನೆಡುವಾಗ. ಆ ಗುಂಡಿ ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಒಂದು ಗಂಟೆ ನೀರು ನಿಂತಿದ್ರು ಅದಕ್ಕೆ ರೋಗ ಬರೋದು, ಕೊಳೆ ರೋಗ ಬಂದು ಗಿಡ ಸಾಯುತ್ತೆ. ಹಾಗಾಗಿ ಅದನ್ನೆಲ್ಲ ಎಚ್ಚರ ವಹಿಸ್ಬೇಕು. ಮತ್ತು ಟ್ರಂಚು ಚರಂಡಿಗಳನ್ನು ಪ್ರತಿ ಸಾಲಿಗೂ ಚರಂಡಿ ಕಂಪಲ್ಸರಿ ಮಾಡಬೇಕು, ನೀರು ಬಸ್ತು ಹೋಗೋ ಥರ. ಆ ಚರಂಡಿಯಿಂದ ಗಿಡದ ಬುಡಭಾಗದಿಂದ ಒಂದು ಸಣ್ಣ ತುಂಡು ಚರಂಡಿಗಳನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಒಂದು ದಿವಸಕ್ಕೆ 4-5 inches ಮಳೆ ಬಂದ್ರೂ ಅದು ನೀರು ನಿಲ್ಲಬಾರ್ದಲ್ಲಿ. ಅದನ್ನು ತುಂಬ ಎಚ್ಚರ ವಹಿಸಿ ಮಾಡಬೇಕು. ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತಂದರೆ ಅದಕ್ಕೆ ಗೊಬ್ಬರಗಳು ಪ್ರತಿ ರೌಂಡಲ್ಲು ನಾವು ಮತ್ತು ವಿಪರೀತ ಕೆಮಿಕಲ್ ಮೆನ್ಯೂರ್ ಕೊಟ್ಟಿಲ್ಲ. ನಾನೀಗ 20 ತಿಂಗಳು ಇದರಲ್ಲಿ ಒಂದು 5-6 rounds ಮಾತ್ರ ಕೆಮಿಕಲ್ ಮೆನ್ಯೂರ್ ಕೊಟ್ಟಿದ್ದೀನಿ, 2 times ಕಾಂಪೋಸ್ಟ್ ಕೊಟ್ಟಿದ್ದೀನಿ. ಫಸ್ಟು ನಾವು ಹಾಕುವಾಗ 10 kg ಕಾಂಪೋಸ್ಟ್ ಹಾಕಿದ್ದೆ ಒಂದು ಗಿಡದಕ್ಕೆ, ಮತ್ತು ಈಗ ನಾನು ಒಂದು ಮೇ ತಿಂಗಳಲ್ಲಿ ಮತ್ತೆ 10 kg ಪ್ರತಿ ಗಿಡಕ್ಕೂ ಹಾಕಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಿ ಅಂದರೆ ಆ ಬುಡನ ತುಂಬ ಸಾಫ್ಟಾಗಿ ಇಟ್ಕೋಬೇಕು ನಾವು, ಆ ರೂಟ್ಸು ಮೂವ್ ಆಗೋದಕ್ಕೆ. ಬೇಸಿಗೆನಲ್ಲಿ ತರಗಿನ ಹೊದಿಕೆ ಹಾಕಬೇಕು, ಮಳೆಗಾಲದಲ್ಲಿ ಕೊಳೆ ರೋಗ ಬರೆದಂಗೆ ಅದೆಲ್ಲ ಕ್ಲೀನ್ ಮಾಡಿ ತೆಗಿಬೇಕು. ಮತ್ತು ಒಣಗಿರೋ ಅಂಥದ್ದು ಕೊಳ್ತಿರೋ ಅಂಥ ಎಲೆಗಳನ್ನು ಕ್ಲೀನ್ ಮಾಡಬೇಕು, ತುಂಬ ಆರೈಕೆ ಮಾಡಬೇಕದು. ಇದನ್ನೆಲ್ಲ ಮಾಡಿಕೊಂಡು ನಾವು ಮಾಡಿದಾಗ ಒಳ್ಳೆ ಬೆಳೆನ ನಾವು ನಿರೀಕ್ಷೆ ಮಾಡ್ಬೋದು. ಯಾವುದೇ ಬೆಳೆಯನ್ನು ಬೆಳೆಯುವ ಮುನ್ನ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕೂಡ ನಾನು ಸಂಗ್ರಹವನ್ನು ಮಾಡ್ತೇನೆ ಅಂತೇಳಿ ಹೇಳಿದ್ರಿ. ಯಾವ ತಳಿ ಅನ್ನುವಂಥದ್ದನ್ನು ಸಂಗ್ರಹ ಮಾಡೋವಂಥದ್ದು, ನಮ್ಮ ಭಾಗಕ್ಕೆ ಯಾವುದು ಸೂಕ್ತ ಆಗುತ್ತೆ ಅನ್ನುವಂಥದ್ದು, ಅದೇ ರೀತಿ ಏನೆಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ನಾಟಿಯನ್ನು ಹೇಗೆ ಮಾಡಬೇಕು, ಏನೆಲ್ಲ ರೋಗ ಮತ್ತು ಕೀಟಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ, ಇದೆಲ್ಲದರ ಬಗ್ಗೆ ನಾನೊಂದು ಸಣ್ಣ ಅಧ್ಯಯನವನ್ನು ಮಾಡಿಕೊಂಡು ಒಂದು ಸಣ್ಣ ತಯಾರಿಯನ್ನು ಮಾಡಿಕೊಂಡು ಆ ನಂತರ ಯಾವುದೇ ಬೆಳೆಗೆ ನಾನು ಕೈ ಹಾಕ್ತೀನಿ ಅಂತೇಳಿ ತಾವು ಹೇಳಿದ್ರಿ. ಈ ಏಲಕ್ಕಿಯನ್ನು ಬೆಳೆಯುವ ಮುನ್ನ ಏನೆಲ್ಲ ಮಾಹಿತಿಯನ್ನು ನೀವು ಕಲೆ ಹಾಕಿದ್ರಿ, ಮತ್ತು ಹೇಗೆ ಕಲೆ ಹಾಕಿದ್ರಿ? ಕೇವಲ ತಜ್ಞರೊಂದಿಗೆ ಸಂವಾದ ಮಾಡಿ ಕಲೆ ಹಾಕಿದ್ರೋ, ಅಥವಾ ಯಾರಾದರೂ ಬೆಳೆದಿದ್ರಲ್ಲ ಅಂತಹ ತೋಟಗಳಿಗೆ ಹೋಗಿ ಭೇಟಿ ಮಾಡಿ ಕಲಿತ್ರೋ, ಹೇಗೆ ಮಾಹಿತಿಯನ್ನು ಸಂಗ್ರಹಿಸಿದ್ರಿ? ನನಗೆ ತುಂಬ ಮಾಹಿತಿ ಸಿಕ್ಕಿದ್ದು ಗೈಡ್ ಮಾಡಿದ್ದು ಡಾಕ್ಟರ್ ವೇಣುಗೋಪಾಲ್ ಅವರು. ಅದರ ಜೊತೆಗೆ ನೀವು ಹೇಳಾಗೆ ವಿಜ್ಞಾನಿಗಳ ಜೊತೆ ಮಾಹಿತಿಗಳು ತಗೊಂಡು ಮತ್ತೆ ನಾನು ಹಲವಾರು ಬೆಳೆಗಾರರು ಯಾರು ಬೆಳೆದಿದ್ರು ಏಲಕ್ಕಿನ ಅವ್ರ ಜೊತೆನೂ ನಾನು ಅವ್ರ ತೋಟಗಳಿಗೆ ಹೋಗಿ ಅವರು ಹೇಗೆ ಬೆಳೆದಿದ್ದಾರೆ, ಏನೇನು ಆಗ್ತಾ ಇದೆ, ಏನೇನು ಕಷ್ಟಪಡ್ತಾ ಇದ್ದಾರೆ, ಅಥವಾ ಅವ್ರು ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಆ ಸಮಸ್ಯೆಗೆ ಏನು ನಾನು ಪರಿಹಾರ ಕಂಡ್ಕೋಬೋದು ಅದನ್ನೆಲ್ಲ ನಾನು ನೋಡಿಕೊಂಡು, ಮತ್ತು ಎಷ್ಟು ವರ್ಷ ಈಲ್ಡ್ ಬರುತ್ತೆ, ಇದು ಎಷ್ಟನೇ ವರ್ಷಕ್ಕೆ ಈಲ್ಡ್ ಬರುತ್ತೆ, ಆಮೇಲೆ ಲಾಭದಾಯಕವಾಗಿ ಇದನ್ನು ಕೃಷಿ ಮಾಡ್ಬೋದಾ, ಈಗ ಬೆಲೆ ಏರಿಳಿತ ನೀವೇ ನೋಡಿದ್ದೀರಾ, ತುಂಬ ವ್ಯತ್ಯಾಸಗಳಾಗುತ್ತೆ. ಏಲಕ್ಕಿಲೆಂತೂ ಒಂದೊಂದು ಸರಿ 500 rupees 300 rupees ಬಂದ್ಬಿಡುತ್ತೆ kg. ತುಂಬ ಈಗ ನಾನು ಹಾಕೋ ಟೈಮಲ್ಲಿ ಅದ್ರ ಹಿಂದಿನ ವರ್ಷ 3,500-4,000 rupees ಎಲ್ಲ ರೇಟ್ ಇತ್ತು. ಇವಾಗ ನೀವೇ ಕೇಳ್ಪಟ್ಟಿದ್ದೀರ ಮಾರ್ಕೆಟ್ನಲ್ಲಿ 700-800 ಅಂದರೆ ಸಾಧಾರಣ ಮಟ್ಟದ್ದು, ಒಂದು ಹೈಯೆಸ್ಟ್ ಅಂದರೆ ಹೇಗಿಟ್ಕೋಬೋದು ಅಂದರೆ 1,500 rupees ಇದೆ ಈಗ ಮಾರ್ಕೆಟಲ್ಲಿ ಬೆಲೆ ಅಂತ ಇಟ್ಕೋಬೋದು. ನಾನೇನು ಸ್ಟಡಿ ಮಾಡಿದೆ ಅಂದರೆ ಒಂದು ಗಿಡಕ್ಕೆ ಎಷ್ಟು ನಾನು ಪ್ರೊಡಕ್ಷನ್ ತೆಗಿಬೋದು ಮೊದಲನೇ ವರ್ಷ, ಎರಡನೇ ವರ್ಷ ಎಷ್ಟು ಪ್ರೊಡಕ್ಷನ್ ತೆಗಿಬೋದು, ಮೂರನೇ ವರ್ಷ ಎಷ್ಟು ತೆಗಿಬೋದು ಅನ್ನೋದನ್ನು ಯಾರು ಬೆಳೆದಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದೆ, ಮತ್ತು ಡಾಕ್ಟರ್ ವೇಣುಗೋಪಾಲ್ ಅವ್ರ ಜೊತೆಯೇ ಇದನ್ನು ನಾನು ಚರ್ಚೆ ಮಾಡಿದೆ. ಸಾಮಾನ್ಯವಾಗಿ ಮೊದಲನೇ ವರ್ಷನೇ 400-500 grams ಡ್ರೈ ಕುಯ್ಬೋದು ಅಂತ ಹೇಳಿದರು. ಕೆಲವು ಬೆಳೆಗಾರರು ಮೊದಲನೇ ವರ್ಷ ಇಲ್ಲ ಸರ್, 100-200 grams ಬರುತ್ತೆ ಅಂತ ಅಂದರು. ಮಾತ್ರ ಡಾಕ್ಟ್ರು ಹೇಳಿದರು ನನಗೆ ನೀವು 1.75 kg ಮೊದಲನೇ ವರ್ಷಕ್ಕೆ ಹೋಗ್ಬೋದು, ಚೆನ್ನಾಗಿ ಬೇಸಾಯ ಮಾಡಿದ್ರೆ ಟಿಲ್ಲರ್ಸ್ ಏನು ಇವು ಬರ್ತವೆ ಕಂದುಗಳು ಬರ್ತವೆ ಅದನ್ನು ಹೇರಳವಾಗಿ ಕಂದುಗಳನ್ನು ಬರೆಸ್ಬೇಕು, ಅದಕ್ಕೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ನೀರಿನ ಇದು ಪೂರೈಕೆ ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಮೊದಲನೇ ವರ್ಷಕ್ಕೆ ನೀವು 1 kg ಹೋಗ್ಬೋದು, ಕೇರಳದಲ್ಲಿ ಕೆಲವರು ಕುಯ್ತಾ ಇದ್ದಾರೆ ಇಡುಕಿನಲ್ಲಿ ಅಂತ ಹೇಳಿದ್ರು. ನಾವು ಅದೇ ಥರನೇ ಚೆನ್ನಾಗಿ ಬೆಳಿಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಈಗ ನಾವು ಹಾರ್ವೆಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಕ್ಚುಲಾಗಿ ನೋಡಿದ್ರೆ 1 kg ಕೆಲವು ಗಿಡದಲ್ಲೆಲ್ಲ 2 kg ಡ್ರೈ ಇರೋಂಥ ಗಿಡಗಳು ಇದೆ. ಒಂದು 2-3 ಗಿಡನ ನೋಡಿದೆ 3 kg ಬರ್ಬೋದು ಡ್ರೈ. ಅದು ನಾವೇನು ಮಾಡ್ತಾ ಇದ್ದೀವಿ, ಈಗ ಆ್ಯಾವ್ರೇಜ್ 1 kg ಡ್ರೈ ಸಿಗುತ್ತೆ ಅಂತೇಳಿ ನಾವು ಇದು ಮಾಡ್ತಾ ಇದ್ದೀವಿ. 3,400 gidas ಇದೆ ನಮ್ದು ಈಗ. ಅದರಲ್ಲಿ 400 gidas ಸ್ವಲ್ಪ ವೀಕ್ ಆಗಿರೋ ಅಂಥ ಗಿಡನ ಲೆಕ್ಕ ಬಿಟ್ಟರು ಒಂದು ಗಿಡಕ್ಕೆ ಒಂದು ಕೆ ಜಿ ಡ್ರೈ ಸಿಗೋ ಎಲ್ಲ ಸಾಧ್ಯತೆಯೂ ಇದೆ, ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಆಗ್ಬೋದು. ಈ ಥರ ಒಂದು ನಾವೇನು ಗುರಿ ಇಟ್ಕೊಂಡು ನಾನು ಇಷ್ಟು ಪ್ರೊಡಕ್ಷನ್ ತೆಗಿಬೇಕು ಅದರಲ್ಲಿ ಯಶಸ್ವಿ ಆಗಿದ್ದೀನಿ. ಇನ್ನು ಮಾರ್ಕೆಟ್ ಬೆಲೆನಲ್ಲಿ ನೀವು ಕೇಳಿದ್ರಿ ಯಾವ ಥರ ಇದು ಡಿಸೈಡ್ ಮಾಡಿದ್ರಿ ಅಂತ. ತುಂಬ ಕನಿಷ್ಠ ಬೆಲೆ ಬಂದರೆ ನಾವು ಸರ್ವೈವ್ ಆಗೋದಕ್ಕೆ, ನಾವು ಬ್ರೇಕ್ ಈವನ್ ಮಾಡೋದಕ್ಕೆ ಎಷ್ಟು ಬೆಲೆ ಬಂದರೆ ಆಗ್ಬೋದು ಅಂತಲೇ. ಈ ವಿಚಾರದಲ್ಲಿ ಮೂಡಿಗೆರೆ ಕೃಷಿಕ ಮ್ಯಾಗ್ಝಿನ್ ದಿನೇಶ್ ಅವರು ಎಲಕ್ಕೆ ಬೆಳೆದಿದ್ದಾರೆ, ಅವ್ರ ಜೊತೆನೂ ನಾನು ಚರ್ಚೆ ಮಾಡಿ ಅವರು ನಾವು ಮಾತಾಡಿದಾಗ ಒಂದು ಎಕರೆಗೆ ಎಷ್ಟು ಗಿಡ ಬರುತ್ತೆ, ಎಷ್ಟು ಪ್ರೊಡಕ್ಷನ್ ಬರುತ್ತೆ, ಎಷ್ಟು ರೇಟ್ ಕನಿಷ್ಠ ಬೆಲೆ ಬಂದರೂ ನಾವು ಉಳ್ಕೋಬೇಕು ಅಂದ್ರೆ ಇದರಲ್ಲಿ ಏನು ಮಾರ್ಗ, ಒಂದೇ ಮಾರ್ಗ, ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೋಬೇಕು. ಏನದು ಬರುತ್ತೆ ಅಷ್ಟು ತೆಗೆದ್ರೆ ನಮಗೆ ಈಗ ನಮಗೆ ಪ್ರೊಡಕ್ಷನ್ ಕಾಸ್ಟ್ ನನ್ನ ಪ್ರಕಾರ ಒಂದು 500 ರೂಪಾಯಿ ಬರ್ಬೋದು ಪರ್ ಕೆ ಜಿಗೆ, 500-600 ರೂಪಾಯಿ ನಮಗೆ ಅದು ಪ್ರೊಡಕ್ಷನ್ ಕಾಸ್ಟ್ ಪರ್ ಕೆ ಜಿ ಬರ್ಬೋದು. ಈಗ ಅದೇ ನಾವು ಕಮ್ಮಿ ಪ್ರಮಾಣದಲ್ಲಿ ನಾವು ಏಲಕ್ಕಿನ ಕುಯ್ದಾಗ ಆ ಪ್ರೊಡಕ್ಷನ್ ಕಾಸ್ಟ್ 1000 ರೂಪಾಯಿಗೂ ಹೋಗ್ಬೋದು, 1200 ರೂಪಾಯಿಗೂ ಹೋಗ್ಬೋದು. ಯಾಕೆಂದರೆ ಗೊಬ್ಬರ, ಔಷಧಿ, ಲ್ಯಾಂಡ್ ಪ್ರಿಪ್ರೇಷನ್ ಎಲ್ಲ ಮಾಡಿರ್ತೀವಿ. ಪ್ರೊಡಕ್ಷನ್ ಒಂದು ಸಣ್ಣ ಮಿಸ್ಟೇಕಿಂದ ನಾವು ಪ್ರೊಡಕ್ಷನ್ ಕಮ್ಮಿ ಮಾಡಿಕೊಂಡಾಗ ನಮಗೆ ಲುಕ್ಸಾನಕ್ಕೊಳಗಾಗ್ತೀವಿ ನಾವು. ಇದನ್ನೆಲ್ಲ ಲೆಕ್ಕ ಹಾಕಿ ನಾನು ಇದರಲ್ಲಿ ಲಾಭ ಮಾಡ್ಬೋದು ಅಥವಾ ನಷ್ಟ ಆಗಲ್ಲ ಅಥವಾ ಅಸ್ಲಾಗ್ಬೋದು, ಈ ವರ್ಷ ಅಸ್ಲಾದರೂ ಮುಂದಿನ ವರ್ಷಕ್ಕೆ ಲಾಭ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನೆಲ್ಲ ವಿವರವಾಗಿ ತಿಳ್ಕೊಂಡು ನಾವು ಕೃಷಿ ಮಾಡಿದ್ದೀನಿ. ನನಗೀಗ 7 ಎಕರೆ ಏರಿಯಾ ಇದೆ, ಮಿನಿಮಮ್ 3 ಟನ್ ಡ್ರೈ. ಅದರ ಜೊತೆಗೆ ನಾವು ಗುಣಮಟ್ಟದ ಏಲಕ್ಕಿ ಬೆಳಿಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನೀವು ನೋಡಿದ್ರಿ ಒಣಗಿರೋದು ಸ್ವಲ್ಪ ತೋರಿಸ್ದೆ, ತುಂಬ ಸೈಜ್ ಇದೆ. ಈಗ 8 mm ಎಬೋನ ಇದೆ, ತುಂಬ ಸೈಜ್ ಇರೋ ಅಂತ ಏಲಕ್ಕಿ ಬಂದಿದೆ. ಅದಕ್ಕೆ ನಾವು ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ, ನೀರು, ಹದ, ನೆರಳು ಇದನ್ನೆಲ್ಲ ಇಟ್ಕೊಂಡು ನಾವು ಮಾಡಿದಾಗ ನಾವು ಒಳ್ಳೆ ಕ್ವಾಲಿಟಿ ಇದನ್ನು ತೆಗಿಬೋದು. ಇದರಲ್ಲಿ ಏನು ದೊಡ್ಡ ಸಮಸ್ಯೆ ಇರೋದೇನೆಂದರೆ ಏಲಕ್ಕಿನಲ್ಲಿ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಯಾರು ಹಾಕಬೇಕು ಅಂತಿದ್ರೆ ಇದಕ್ಕೆ ಸ್ಪ್ರೇಗಳು ಅಗತ್ಯ ಇದೆ, ಇನ್ಸೆಕ್ಟಿಸೈಡ್. ಯಾಕೆ ಅಂದರೆ ಕಾಂಡ ಕೊರೆಯುತ್ತೆ, ಸ್ವಲ್ಪ ಸ್ಟೆಮ್ ಬೋರರ್ದು ಹಾವಳಿ ಜಾಸ್ತಿ. ಅದರಲ್ಲಿ ಕೆಲವ್ರನ್ನೆಲ್ಲ ಬೆಳೆದವ್ರನ್ನೆಲ್ಲ ವಿಚಾರಿಸ್ತಾ ಇದ್ದಾಗ ಕೆಲವ್ರು ಹೇಳಿದ್ರು ಸರ್ 20 ದಿವಸಕ್ಕೊಂದು ಸ್ಪ್ರೇ ಹೊಡಿಬೇಕು ಅಂದರು, ಇನ್ನು ಕೆಲವರು ತಿಂಗಳಿಗೊಂದು ಸ್ಪ್ರೇ ಹೊಡಿಬೇಕು ಅಂದರು, ಇನ್ನೊಬ್ಬರನ್ನ ಯಾರನ್ನ ವಿಚಾರಿಸ್ತಾ ಇದ್ದೆ 16 ಸ್ಪ್ರೇ ಮಾಡಿದ್ದೀನಿ ನಾನು ಅಂತ ಅಂದರು. ನನಗೆ ಸ್ವಲ್ಪ ಬೇಜಾರಾಯಿತು, ಇಷ್ಟೊಂದು ಸ್ಪ್ರೇ ಹೊಡೆದು ಬೆಳಿಬೇಕಾ ಅಂತ ನನಗೆ ಪ್ರಶ್ನೆ ಮಾಡ್ತು. ಮತ್ತಾಮೇಲೆ ಡಾಕ್ಟರ್ ವೇಣುಗೋಪಾಲ್ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ, ಇಲ್ಲ ಹುಳುಗಳದ್ದು ಆ್ಯಕ್ಟಿವಿಟೀಸ್ ಇದ್ದಾಗ ಮಾತ್ರ ಹೊಡೆದ್ರೆ ಸಾಕು, ಅದರಲ್ಲೂ ನಾನೇನು ಯೋಚನೆ ಮಾಡಿದೆ ಆಮೇಲೆ ಅದರಲ್ಲೂ ಸೇಫ್ ಕೆಮಿಕಲ್ ಇದೆ, ಡೇಂಜರಸ್ ಕೆಮಿಕಲ್ಲು ಇದೆ, ಸ್ವಲ್ಪ ಮೈಲ್ಡ್ ಆಗಿರೋದು, ಈಗ ಹೊಸ ಮಾಲಿಕ್ಯೂಲ್ ಇರೋಂಥ ಒಳ್ಳೊಳ್ಳೆ ಇಂಪ್ರೂವ್ಡ್ ವರ್ಷನ್ ಔಷಧಿಗಳಿದೆ, ಸ್ವಲ್ಪ ದುಬಾರಿ ಅದು, ಆರ್ಗ್ಯಾನಿಕ್ ಅಲ್ಲ, ಕೆಮಿಕಲಲ್ಲೇ ಸ್ವಲ್ಪ ಮೈಲ್ಡ್ ಆಗಿರೋದು. ಆ ಥರದ್ದನ್ನು ನಾನು ಆಯ್ಕೆ ಮಾಡಿಕೊಂಡು ವರ್ಷಕ್ಕೆ 5-6 ಸ್ಪ್ರೇ ಅದರಲ್ಲೇ ನನಗೆ ರೋಗ ಬರದಂಗೆ ನೋಡಿಕೊಂಡು ಬೆಳೆದಿದ್ದೀನಿ. ಅದು ಹೇಗೆ ಡಿಸೈಡ್ ಮಾಡಿದೆ ಅಂತ ಅಂದರೆ, ಉದಾಹರಣೆಗೆ ಹೆವಿ ರೈನ್ ಇರುವಾಗ, ಅಧಿಕ ಮಳೆ ಇರುವಾಗ ಇನ್ಸೆಕ್ಟ್ಸ್ ಜಾಸ್ತಿ ಟ್ರಿಗರ್ ಆಗಲ್ಲ ಅಥವಾ ಅದರದ ಹಾವಳಿ ಜಾಸ್ತಿ ಇರಲ್ಲ. ನಮಗೆ ಯಾವಾಗ ಅಂತ ಅಂದರೆ ಏಪ್ರಿಲ್, ಮೇ, ಅದು ಬಿಟ್ಟರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರು, ಅಲ್ಲಿ ಈ ತಿಂಗಳುಗಳಲ್ಲಿ ನಮಗೆ ಹುಳುಗಳದ ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಆವಾಗ ನಾವು ನೋಡಿಕೊಂಡು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆ ತಕ್ಷಣದ ಒಂದು ನಾವು ಸ್ಪ್ರೇ ಕೊಟ್ಬಿಟ್ರೆ ಏನು ತೊಂದರೆ ಆಗಲ್ಲ. ಈ ಹಾರ್ವೆಸ್ಟ್ ಮಾಡುವಾಗ, ಈಗ ನಮಗೆ ಮೇಯ್ನ್ ಈಗ ಆಗಸ್ಟ್ ಮೇಯ್ನ್ ಹಾರ್ವೆಸ್ಟಿಂಗ್ ಪೀರಿಯಡ್, ಈ ಟೈಮಲ್ಲಿ ನಮಗೆ ಇನ್ಸೆಕ್ಟಿಸೈಡ್ದ ಅವಶ್ಯಕತೆ ಇಲ್ಲ. ಇವಾಗ ಏನು ಬರುತ್ತೆ ಅಂತ ಅಂದರೆ, ಈಗ ಕೊಳೆ ರೋಗ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಬಟ್ ಅದನ್ನು ನಾವು ಮ್ಯಾನೇಜ್ ಮಾಡಿದ್ವಿ, ಯಾವುದೇ ಫೆಸ್ಟಿಸೈಡ್ ಯಾವುದು ಹೊಡೆದಿಲ್ಲ. ಈಗ ಬೋರ್ಡೋ ಸ್ಪ್ರೇ ಒಂದು ಮಾಡಿ ಅಂತ ಹೇಳಿದ್ದಾರೆ, ಬೋರ್ಡೋ ಸ್ಪ್ರೇ ಮಾಡ್ತೀವಿ. ಕೊಳೆ ರೋಗ ಬರ್ದಂಗೆ ಏನು ನೋಡ್ಕೋಬೇಕು ಅಂದರೆ COC ಡ್ರಂಚ್ ಮಾಡಿ ಅಂತ ಹೇಳ್ತಾರೆ. ನಾನು ಆ COC ಇನ್ನೂ ಡ್ರಂಚ್ ಮಾಡಿಲ್ಲ, ತಂದಿಟ್ಕೊಂಡೆ. ಮಳೆ ಏನಾದರೂ ಜಾಸ್ತಿ ಆದರೆ, ವಿಪರೀತ ಮಳೆ ಆದರೆ ನಾನು COC ಹಾಕೋಣ ಅಂತ ಅಂದ್ಕೊಂಡೆ. ಈಗ ಸ್ವಲ್ಪ ಮಳೆ ಕಡಿಮೆ ಅಥವಾ ಬಿಸಿಲು ಮಳೆ ಇದ್ದರೆ ಈಗ ಬಯೋ ಕಂಟ್ರೋಲು ನಾವು ಮಾಡ್ಬೋದು, ಯಾವುದು ಸೂಡೋಮನಸ್ಸು, ಟ್ರೈಕೋಡರ್ಮಾ, ಆ್ಯಕ್ಟಿನೋ ಬ್ಯಾಕ್ಟೀರಿಯಾ, ಈ ಥರ ಬ್ಯಾಕ್ಟೀರಿಯಾಗಳನ್ನು ನಾವು ಬಿಟ್ಟು ಆ ಕೊಳೆ ರೋಗ ಬರ್ದಂಗೆ ನೋಡ್ಕೋಬೋದು. ನಾವು ಅದನ್ನು ತರಿಸಿಟ್ಟು ಈಗ ನಾ ಕಾಂಪೋಸ್ಟ್ ಹೇಳುವಾಗ ಹಾಕಿರೋದ್ರಿಂದ ನಾವು ಆ ಟ್ರೈಕೋಡರ್ಮನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಣ, ಅದನ್ನೇ ಜಾಸ್ತಿ ಬಳಕೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಯೋಚನೆ ಮಾಡಿ, ನಾವು ಬೆಳೆದ ಮೇಲೆ ಅದನ್ನು ಮಾರ್ಕೆಟಿಗೆ ಹೋದರೆ ಅದು ವಿಷಮುಕ್ತವಾಗಿರಬೇಕು, ವಿಷರಹಿತವಾಗಿರಬೇಕು, ಯಾರು ಬೇಕಾದರೂ ಅದನ್ನು ಧೈರ್ಯವಾಗಿ ಆರಾಮಾಗಿ ತಿನ್ನುವಂಥ ಉತ್ಪಾದನೆ ಮಾಡಬೇಕು ಅನ್ನೋದು ನನ್ನ ಗುರಿ. ನಮ್ಮ ಕರ್ನಾಟಕ ರಾಜ್ಯದ ಏಲಕ್ಕಿ ಬೆಳೆಗಾರರ ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದರೆ, ಇಳುವರಿಯನ್ನು ಅವರು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ನೆರೆಯ ಕೇರಳ ಏನಿದೆಯೋ ಅಲ್ಲಿ ಏನು ಇಳುವರಿ ಪಡಿತಾರೋ ಅದರಲ್ಲಿ 10-15% ಭಾಗ ಇಳುವರಿಯನ್ನು ಮಾತ್ರ ಪಡಿತಾ ಇದ್ದಾರೆ. ಅಂತ ಅಂದರೆ ಒಂದು ಗಿಡದಲ್ಲಿ 1 kg ನಮ್ಮ ಕೇರಳದ ಕೃಷಿಕರು ಇಳುವರಿಯನ್ನು ಪಡೆದ್ರೆ ನಮ್ಮಲ್ಲಿ 150-200 ಗ್ರಾಮ್ ಅಷ್ಟೇ ಬರ್ತಾ ಇದೆ. ಆದರೆ ಇದರಲ್ಲಿ ನೀವು ಒಂದಷ್ಟು ಯಶಸ್ವಿ ಆಗಿದ್ದೀರಾ, ಇದರ ಜೊತೆಗೆ ಮಾದರಿಯೂ ಕೂಡ ಆಗಿದ್ದೀರಾ. ಮೊದಲನೇ ಫಸಲಿನಲ್ಲೇ ಅಂತ ಅಂದರೆ ನಾಟಿ ಮಾಡಿದ 20 ತಿಂಗಳಲ್ಲೇ ಅವರೇಜ್ 1 ಕೆಜಿಯಷ್ಟು ನಾನು ತೆಗಿಬಹುದು ಅನ್ನುವಂತಹ ಒಂದು ಆತ್ಮವಿಶ್ವಾಸದಿಂದ ಹೇಳಿದ್ದೀರಾ, ಅದನ್ನು ನಾವು ಕಣ್ಣಾರೆ ಕೂಡ ನೋಡಿದ್ದೀವಿ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ. ಅದೇ ಸರ್, ನಾವು ಪೂರ್ವ ತಯಾರಿ ಮತ್ತು ಅದನ್ನು ಏನು ಬೇಕು ಅದಕ್ಕೆ ಅನ್ನೋದನ್ನು ನಾವು ಒದಗಿಸಿದ್ದೀವಿ. ಮತ್ತು ಏನು ಮಾಡ್ತಾರೆ ಅಂದರೆ ನೀರಿದೆ ಅಂತೇಳಿ ಯಾವುದೇ ಬೆಳೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ನಾವು ಅಳವಡಿಸ್ಕೋಬೇಕಾಗತ್ತೆ. ಮತ್ತು ಏಪ್ರಿಲ್ ಮೇನಲ್ಲಿ ಅಧಿಕವಾಗಿ ತಾಪಮಾನ ಇರುತ್ತೆ, ಅಂಥ ಟೈಮಲ್ಲಿ ನಾವು ಸಣ್ಣ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸ್ಕೊಂಡು ವಾತಾವರಣ ತಂಪು ಮಾಡಬೇಕು, ಆ ಗಿಡಕ್ಕೆ ಮತ್ತು ಏನೂ ತೊಂದರೆ ಆಗ್ದಂಗೆ ನೋಡ್ಕೋಬೇಕು. ಸ್ವಲ್ಪ ಒಂದು 2 ತಿಂಗಳು ಅಥವಾ 1 ತಿಂಗಳು ನಾವು ಡ್ರೈ, ಮಾರ್ಚ್ ಅಥವಾ ಏಪ್ರಿಲ್ ಆವಾಗ ಒಂದು ಅಟ್ಲೀಸ್ಟ್ 15-20 ದಿವಸ 1 ತಿಂಗಳು ನಾವು ಡ್ರೈ ಬಿಡಬೇಕಾಗತ್ತೆ. ಗಿಡ ಸ್ವಲ್ಪ ಬಾಡ್ದಂಗೆ ಆಗುತ್ತೆ. ಆ ಬಾಡಿದ ನಂತರ ನಾವು ಯಥೇಚ್ಛವಾಗಿ ನೀರು ಕೊಡಬೇಕಾಗತ್ತೆ. ಆ ನೀರು ಕೊಟ್ಟಾಗ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ, ಹೂಕಂದಗಳು ಬರುತ್ತೆ. ಅದರಿಂದ ಇಲ್ಲಿ ಏಲಕ್ಕಿ ಗರಿ ಅಂತ ಹೇಳ್ತೀವಿ, ಆ ಗರಿಗಳ ಸಂಖ್ಯೆ ಜಾಸ್ತಿ ಬರುತ್ತೆ. ಆ ಜಾಸ್ತಿ ಬಂದು ಹೂವಿನ ಸಂಖ್ಯೆ ಜಾಸ್ತಿ ಆದಾಗ ನಮಗೆ ದೊಡ್ಡ ಕ್ರಾಪ್ ಬರುತ್ತೆ. ಇಷ್ಟೆಲ್ಲ ನಾನು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತಂದರೆ ನಾನು ದೊಡ್ಡ ಕ್ರಾಪ್ ತಗೊಳ್ಳೋಕೆ ಆಗಲ್ಲ. ಮತ್ತು ಹುಳುಗಳದ್ದು ಹಾವಳಿ ಇದ್ದಾಗ ಎವ್ರಿ ಡೇ ಗಮನಿಸ್ತಾ ಇರಬೇಕು ನಾವು ಅದನ್ನು. ಯಾವತ್ತೋ ಒಂದು ದಿವ್ಸವಾಗಿ ನೋಡಿದ್ರೆ ಆಗಲ್ಲ, ಪ್ರತಿ ದಿವಸ ಗಮನಿಸ್ಬೇಕು. ಶೀತ ಜಾಸ್ತಿ ಆಯ್ತಾ, ಡ್ರೈ ಜಾಸ್ತಿ ಆಯ್ತಾ, ಅದನ್ನೆಲ್ಲ ನೋಡ್ಕೊಂಡು ನಾವು ಮಾಡಿದ್ರೆ ಲಾಭದಾಯಕವಾಗಿ ನಾವು ಖಂಡಿತವಾಗೂ ಏಲಕ್ಕಿನ ಬೆಳಿಬೋದು. ಅದ್ರ ಜೊತೆಗೆ ಏನಾಗ್ತದೆ, ಯಾವ ವೆರೈಟಿ ಹಾಕಬೇಕು ಅನ್ನೋದು ಗೊಂದಲ ಇದೆ ಎಲ್ಲರಿಗೂ. ನೆಲ್ಯಾಣಿ ಗ್ರೀನ್ ಗೋಲ್ಡ್ ಹಾಕಬೇಕು ಅಂತ ಅಂದರೆ ಕೆಲವರಿಗೆ ಹಾಕಬೇಕು ಅಂತ ಆಸೆ ಇರುತ್ತೆ, ತುಂಬ ದುಬಾರಿ ಅದು. 100 ರೂಪೀಸ್ ಒಂದು ಗಿಡಕ್ಕೆ, ಒಂದು ಪ್ಲಾಂಟಿಗೆ 100 ರೂಪಾಯಿ ಕೊಡಬೇಕಾಗುತ್ತೆ. 1 ಎಕರೆಗೆ 500 ಗಿಡ ಹಾಕ್ತೀನಿ ಅಂದರೆ ಬೆಳೆಗಾರ 50,000 ರೂಪಾಯಿ ಬರೀ ಗಿಡಕ್ಕೆ ಕೊಡಬೇಕಾಗತ್ತೆ. ಮತ್ತು ಲ್ಯಾಂಡ್ ಪ್ರಿಪ್ರೇಷನ್ನು, ಕಾಂಪೋಸ್ಟು, ಅದೆಲ್ಲ ಸೇರಿ ತುಂಬ ಎಕ್ಸ್ಪೆನ್ಸಿವ್ ಅದು. ಈಗ ಅಧಿಕ ಇಳುವರಿ ಬಂದಿರೋದಕ್ಕೆ ನನಗೆ ಇನ್ನೊಂದು ಕಾರಣ ಅಂದರೆ ನಾನು 1 ಗುಂಡಿಗೆ 2 ಗಿಡ ನೆಟ್ಟಿದ್ದೀನಿ. ನಾನು ಅಲ್ಲಿಗೆ ನಮಗೆ 1 ಎಕರೆಗೆ 1 ಲಕ್ಷ ರೂಪಾಯಿ ಅಂತ ಬರೀ ಗಿಡಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಆಮೇಲೆ ಎರಡನೇದು ಏನಂತ ಅಂದರೆ, ಇದನ್ನು ಹಾಕಿದ್ರೆ ನಷ್ಟ ಏನಿಲ್ಲ, ಕರೆಕ್ಟಾಗಿ ಬೆಳೆದ್ರೆ ಅದನ್ನು ನಾವು ವಾಪಸ್ ತಗೋಬೋದು. ಈಗ ಯಾವ್ಯಾವ ಗಿಡ ಯಾವ್ಯಾವ ಥರ ಪ್ರೊಡಕ್ಷನ್ ಬರುತ್ತೆ, ಅದರದ್ದು ಏನೇನು ಇದೆ ಅಂತ ಎಲ್ಲ ಸ್ಟಡಿ ಮಾಡಿದಾಗ, ಈ ಲೋಕಲ್ SKP-14 ನಮ್ಮದು ಸಕಲೇಶ್ಪುರದಲ್ಲಿ ಅಭಿವೃದ್ಧಿಪಡಿಸಿರೋಂಥ ತಳಿನೂ ಹಾಕಿದ್ದೀನಿ ನಾನು. ಅದೇನಂದರೆ ಈಲ್ಡ್ ಸ್ವಲ್ಪ ಕಡಿಮೆ, ಬಟ್ ಚೆನ್ನಾಗಿ ಮಾಡಿದಾಗ ಇದ್ರ ಹತ್ರ ಹತ್ರನೇ ಈಲ್ಡ್ ಬರ್ತಾ ಇದೆ. ಅದನ್ನು ಇದರಲ್ಲಿ 1 ಕೆಜಿ ಬಂತು ಅಂದರೆ ಅದರಲ್ಲಿ 3/4 ಕೆಜಿ, ಅಥವಾ ಇದರಲ್ಲಿ 2 ಕೆಜಿ ಬಂತು ಅಂದರೆ ಅದರಲ್ಲಿ 1-1.5 ಕೆಜಿ ಎಲ್ಲ ನಾವು ತೆಗಿಬೋದು. ಈಗ ಒಂದು 400 ಗಿಡ ನಾನು SKP-14 ಹಾಕಿದ್ದೀನಿ, ಕೆಲವು ಗಿಡದಲ್ಲಿ 1-1.5 ಕೆಜಿ ಡ್ರೈ ಬರೋ ಥರನೂ ಇದೆ. ಆ್ಯಾವ್ರೇಜ್ ತೊಗೊಂಡಾಗ ಅದರಲ್ಲಿ 1.75 ಕೆಜಿ ಡ್ರೈ ನನಗೆ ಮೊದಲನೇ ಕ್ರಾಪಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ಇಯರಿಗೆ ಜಾಸ್ತಿ ಸಿಗ್ಬೋದು ಅನ್ನೋ ನಿರೀಕ್ಷೆ ಇದೆ. SKP-14 ಅಥವಾ ಲೋಕಲ್ ವೆರೈಟಿ ಮೂಡಿಗೆರೆ ತಳಿ ಇರ್ಬೋದು, ಅಪ್ಪಂಗಳದ ತಳಿ ಇರ್ಬೋದು, ಇವೆಲ್ಲ ಆಲ್ಮೋಸ್ಟ್ ಒಂದೇ. ಅವು ವರ್ಸಸ್ ನಮ್ಮ ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಕಂಪೇರ್ ಮಾಡಿದಾಗ, ನೆಲ್ಯಾಣಿ ಗ್ರೀನ್ ಗೋಲ್ಡು ದಪ್ಪಕಾಯಿ, ಹಸಿರುಕಾಯಿನ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಇದೆ, ಅದು ಪ್ಲಸ್ ಪಾಯಿಂಟು. ನೆಲ್ಯಾಣಿ ಇದರಲ್ಲಿ ತುಂಬ ಸ್ಟೆಮ್ ಬರೋರು ಬರೋದು ದೊಡ್ಡ ಮೈನಸ್ ಪಾಯಿಂಟ್. ಈ SKP-14 ಮತ್ತು ಬೇರೆ ಇತರೆ ವೆರೈಟಿಗಳು ಏನಿದೆ, ಮೂಡಿಗೆರೆ ಮತ್ತು ಅಪ್ಪಂಗ್ಳ ಮತ್ತು ಸುಹಾಸಿನಿ ಅಂತಿದೆ, ವಿಜೇತ ಅಂತ ಇದೆ, ಈ ವೆರೈಟಿಗಳೆಲ್ಲ ಏನಂತ ಅಂದರೆ ಸ್ವಲ್ಪ ರೇಟ್ ಬೆಲೆ ಕಡಿಮೆ ಮಾರ್ಕೆಟಲ್ಲಿ. ನೆಲ್ಯಾಣಿಗೆ ಕಂಪೇರ್ ಮಾಡಿದ್ರೆ ಒಂದು 200-300 ರೂಪಾಯಿ, ಕೆಲವು ಟೈಮ್ 400 ರೂಪಾಯಿ 1 ಕೆಜಿಗೆ ಬೆಲೆ ಕಮ್ಮಿ ಇದೆ. ಬಟ್ ಏನಂತಂದರೆ ನಮಗೆ ಇದರಲ್ಲಿ ಸ್ಟೆಮ್ ಬೋರರ್ ಹಾವಳಿ ತುಂಬ ಕಮ್ಮಿ ಇದೆ, 1-3 ಸ್ಪ್ರೇಗಳು ಮಾಡ್ಕೊಂಡ್ರೆ ಸಾಕು. ಮತ್ತು ಇದು ಅಂತರ, ಈಗೇನಂದರೆ ಇದನ್ನು 400 ಗಿಡ ಮಾತ್ರ ಹಾಕ್ಬೋದು, 400-425 ಗಿಡ ನೆಲ್ಯಾಣಿನ. ಇದನ್ನು ನಾವು 600-800 ಗಿಡದವರೆಗೂ ನಾವು ಹಾಕಬಹುದು, ಇದು ಸಣ್ಣ ಸೈಜ್ ಗಿಡ ಆಗಿರೋದ್ರಿಂದ ಅಲ್ಲಿ ನಮಗೆ ನಾವು ಈಲ್ಡನ್ನು ಟಾರ್ಗೆಟ್ ಮಾಡ್ಬೋದು. ಅದರಲ್ಲೂ ಸಹ ನಾವು ಎಕರೆಗೆ 300-400 ಕೆಜಿ ಅಪ್ ಟು 500 ಕೆಜಿವರೆಗೂ ನಾವು ಗುರಿ ಇಟ್ಕೋಬೋದು. ನೆಲ್ಯಾಣಿದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಅಂದರೆ, ಅದು 10 ಇಯರ್ಸ್ವರೆಗೂ ಸಸ್ಟೈನ್ ಆಗುತ್ತೆ ಈಲ್ಡನ್ನು. 10 ವರ್ಷದವರೆಗೂ ಕೆಲವರೆಲ್ಲ 15 ವರ್ಷದವರೆಗೂ ಇಟ್ಕೊಂಡಿದ್ದಾರೆ. ಬಟ್ ಸಾಮಾನ್ಯವಾಗಿ 10 ಕ್ರಾಪ್ ತಗೋಬೋದು ಅಥವಾ 9-10 ಕ್ರಾಪ್ ನೆಲ್ಯಾಣಿನಲ್ಲಿ ನಾವು ಲಾಭದಾಯಕವಾಗಿ ಪಡಿಬೋದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದೇ SKP-14 ಆದರೆ 5-6 ಕ್ರಾಪ್, ಅದು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ. ಕೆಲವರು 2-3 ಕ್ರಾಪ್ಗೇನೆ ಗಿಡನ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸಗಳನ್ನ ನಾನು ಹೇಳ್ತಾ ಇದ್ದೀನಿ. ಕಡಿಮೆ ರಿಸ್ಕ್, ಕಡಿಮೆ ಬಂಡವಾಳ. ಈಗ ಏನಂದರೆ SKP-14 ಎಲ್ಲ 12 ರೂಪಾಯಿ ಗಿಡ, ಒಂದು ಗಿಡಕ್ಕೆ ಬರೀ 12 ರೂಪಾಯಿ, ಆಗ ನಮಗೆ ತುಂಬ ಖರ್ಚು ಬರಲ್ಲ. ಈಗ ಅದು 1 ಲಕ್ಷ ಕೊಡೋ ಜಾಗದಲ್ಲಿ ಬರೀ 24,000 ರೂಪಾಯಿ ನಮಗೆ ಗಿಡಕ್ಕಾಗುತ್ತೆ. ಇನ್ನು ಉಳಿದಂಥ 75,000 ರೂಪಾಯಿ ದುಡ್ಡನ್ನು ನಾವು ಈ ಕೃಷಿ ಇತರ ಚಟುವಟಿಕೆಗಳನ್ನು, ಗುಂಡಿ ಮತ್ತು ಕಾಂಪೋಸ್ಟು ಅದನ್ನು ಮಾಡೋದಕ್ಕೆ ನಾವು ಅಳವಡಿಸ್ಕೋದು. ಅದು ಅಂಥ ಬಡನೇನಾಗಲ್ಲ, ಅದನ್ನು ಎಲ್ಲರೂ ಅಳವಡಿಸ್ಕೊಂಡು ಮಾಡಬಹುದು. ಇದುವರೆಗೆ ಏಲಕ್ಕಿ ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳ ಅಳವಡಿಕೆ ಈ ಕುರಿತಂತೆ